करना चाहता हूं जिनकी सोच नियोजन तथा अथक परिश्रम का ही परिणाम है संसद टीवी। इसके लिए वे बधाई एवं शुभकामनाओं के पात्र हैं। महानुभावों एवं देवियों, संसद टीवी आपका है, इससे अपना जुड़ाव बनाए रखने की कृपा करें, इसे अपना आशीर्वाद देते रहें, तभी माननीय प्रधानमंत्री जी की उस सोच कि संसद में ऐसी टीवी चैनल की स्थापना हो जो संविधान एवं संसद को जनता के द्वार तक ले जाने में निष्पक्ष, कुशल एवं प्रामाणिक वाहक बन सके, और जिस परिकल्पना को माननीय सभापति राज्यसभा तथा माननीय अध्यक्ष लोकसभा ने अपना पुरजोर समर्थन तथा मार्गदर्शन दिया को मूर्त रूप दिलाने में सफलता मिल सकेगी। आज इस अवसर पर पधारने के लिए पुनः आप सभी का धन्यवाद। जय हिंद। संसद भवन एनेक्सी के मुख्य समिति कक्ष में संसद टीवी के शुभारंभ का कार्यक्रम चल रहा है। इस अवसर पर अब कार्यक्रम समाप्ति की ओर है। मैं सभी गणमान्य अतिथियों से और मैं देख रहा हूँ कि माननीय प्रधानमंत्री, उपराष्ट्रपति और लोकसभा अध्यक्ष ओम बिरला जी अपने स्थान से खड़े हो गए हैं और सभी गणमान्य व्यक्ति भी अपने स्थान पर इस वक्त खड़े हो चुके हैं। Indeed, the program has come to an end, and I can see that Honorable Vice President, Honorable Prime Minister, the Speaker of the Lok Sabha, now making their way out from the main committee room of Parliament Annexy, Sunset Division. Apart from telecasting the live proceedings of the lower house and the upper house of Indian Parliament, Sunset Television is committed to objectively presenting the various facets of a vibrant democracy. As a broadcaster, the channel aims to bring people closer to their elected representatives by making the work of parliamentary and legislative bodies of India accessible to all. Sunset TV aims to be a platform that provides not only an insightful perspective on national and international affairs, but also promotes scientific temper among people while shining a light on all aspects of their political, economic, social and cultural life. Sunset TV joins Doordarshan and All India Radio as dedicated institutions for empowering the people of India by promoting greater accountability and transparency in governance. With that, we come to the end of this special broadcast. Along with my colleague S.Y. Khan and program producer Pramod Kumar, assisted by Vikram Singh, this is Bhuvan Apurvajha signing off. News and updates continue on the other side. Thank you for tuning in. This broadcast came to you from the Delhi station of All India Radio. आकाशवाणी विजयपुर।

ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350 ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗ್ರಿ, ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಪಾರ್ಶ್ವರೋಗಗಳಲ್ಲಿ ಭೌತಿಕ ಚಿಕಿತ್ಸೆ ಪ್ರಾಮುಖ್ಯತೆ. ಭಾಗವಹಿಸುತ್ತಿರುವ ತಜ್ಞ ವೈದ್ಯರು ಡಾಕ್ಟರ್ ಶ್ರದ್ಧಾ ರಂಗದಳ್. ನಿಮ್ಮ ಯಾವುದೇ ಸಮಸ್ಯೆಗೆ ಸಂಪರ್ಕಿಸಿ ವೈದ್ಯಕೀಯ ನಿರ್ದೇಶಕರು ಬಿಎಲ್ಡಿ ಸಂಸ್ಥೆಯ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ, ಸೋಲಾಪುರ ರಸ್ತೆ, ವಿಜಯಪುರ. ನಮ್ಮ ದೂರವಾಣಿ ಸಂಖ್ಯೆಗಳು 270350, ಇನ್ನೊಂದು ಸಂಖ್ಯೆ 270237, ಎಸ್ಟಿಡಿ ಕೋಡ್ ಸಂಖ್ಯೆ 08352. ಕೇಳಿ ಈಗ ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾರ್ಶ್ವರೋಗಗಳಲ್ಲಿ ಈ ಭೌತಿಕ ಚಿಕಿತ್ಸೆಯ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಶ್ರದ್ಧಾ ರಂಗದಳ್ ಅವರು ಮಾಹಿತಿ ನೀಡ್ತಾ ಇದ್ದಾರೆ. ತಾವು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಬಹುದು. ಇವರು ಬಿಎಲ್ಡಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಭೌತಿಕ ಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ, ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಶ್ರದ್ಧಾ ರಂಗದಳ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತಿನ ದಿವಸ ತಾವು ಏನು ಈ ಭೌತಿಕ ಚಿಕಿತ್ಸೆ ಪ್ರಾಮುಖ್ಯತೆ ಏನದ ಪಾರ್ಶ್ವರೋಗದಲ್ಲಿ ಅದರ ಕುರಿತು ಮಾಹಿತಿ ನೀಡ್ತಿರಲ್ಲ, ಅದಕ್ಕೂ ಮುಂಚೆ ನಮ್ಮ ಕೇಳುಗರಿಗೆ ತಮ್ಮ ಪರಿಚಯ ಮಾಡಿಕೊಟ್ರೆ ಒಳ್ಳೆಯದಾಗ್ತದೆ ನೋಡ್ರಿ. ನಮಸ್ಕಾರ, ನಾನು ಡಾಕ್ಟರ್ ಶ್ರದ್ಧಾ ಅಂತ ಹೇಳಿ, ನಾನು ಲೆಕ್ಚರರ್ ಇನ್ ಬಿಎಲ್ಡಿ ಅಲ್ಲಿ ಕೆಲಸ ಮಾಡ್ತಿರೋದು. ನಾನು ಆ್ಯಕ್ಚುಲಿ ಮಾಸ್ಟರ್ ಇನ್ ಫಿಸಿಯೋಥೆರಪಿ, ಅಂದರೆ ಭೌತಿಕ ಚಿಕಿತ್ಸೆಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಿದ್ದೇನೆ. ಅದು ಸ್ಪೆಷಾಲಿಟಿ, ನನ್ನ ಸ್ಪೆಷಾಲಿಟಿ ಅಂತ ಹೇಳಿದರೆ ನ್ಯೂರಾಲಜಿ ಆ್ಯಂಡ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ನಾನು ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದೀನಿ. ಈಗ ಎಷ್ಟು ವರ್ಷದಿಂದ ಇಲ್ಲಿ ಬಿಎಲ್ಡಿ ವೈದ್ಯಕೀಯ ಇದರಲ್ಲಿ ಮಾಡ್ತಾ ಇದ್ದೀನಿ? ಇವಾಗ ನಾನು ರೀಸೆಂಟಾಗಿ ಜಾಯ್ನ್ ಆಗಿದ್ದೆ ಸರ್. ಆ್ಯಕ್ಚುಲಿ ನಾವು ಧಾರವಾಡದಿಂದ ಬಂದಿದ್ದು, ಸೊ ಇವಾಗ ನಾನು ಇಲ್ಲಿ ಕೆಲಸ ಮಾಡ್ತಾ ಒಂದು ಸುಮಾರು 4-5 ತಿಂಗಳಾಯಿತು. ಈಗ ಏನು ಇವತ್ತಿನ ವಿಷಯಕ್ಕೆ ಬರೋಣ್ರಿ, ಈಗ ಏನು ಪಾರ್ಶ್ವವಾಯು ಅಂತ ಏನು ಹೇಳ್ತಾರಲ್ರಿ, ಹಂಗಂದ್ರೆ ಏನು? ನೋಡಿ, ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು, ಅಂದರೆ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಲಕ್ವ ಅಂತ ಹೇಳ್ತಾರೆ. ಸೊ ಅದು ಏನಾಗ್ತದೆ ಅಂದರೆ ನಮ್ಮ ಮೆದುಳಿನ ರಕ್ತ ಸಂಚಾರ ಏನಿರ್ತದೆ ಅದಕ್ಕೆ ಅದು ಇದ್ದಕ್ಕಿದ್ದಂತೆ ಕಡಿಮೆ ಆಗ್ತದೆ ಅಥವಾ ನಿಂತು ಹೋಗ್ತದೆ ಸಂಪೂರ್ಣ. ಆವಾಗ ಮೆದುಳಿನ ನರಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಅಂದರೆ ಹಾಗೂ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಅಂತ ನಾವೇನು ಹೇಳ್ತೀವಿ ಅದು ಸಿಗದೆ ಹೋದಾಗ ಅಲ್ಲಿನ ನರಗಳು ನಿಮಿಷದಲ್ಲಿ ಸತ್ತು ಹೋಗ್ಬಿಡ್ತದೆ, ಅಂದರೆ ಡ್ಯಾಮೇಜ್ ಆಗಿಬಿಡ್ತದೆ. ಸೊ ಹೀಗೆ ಉಂಟಾದಾಗ ಏನಾಗ್ತದೆ, ನಾವು ಅದಕ್ಕೆ ಬ್ರೈನ್ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಹೇಳಿ ಕರಿತೀವಿ. ಸೊ ಸಾಧಾರಣವಾಗಿ ಇದರಲ್ಲಿ ಎರಡು ವಿಧಗಳಿರ್ತದೆ ಸರ್. ಅಂದರೆ ಒಂದು ಇಶ್ಚಮಿಕ್ ಸ್ಟ್ರೋಕ್ ಅಂತ ಕರಿತೀವಿ, ಅಂದರೆ ರಕ್ತ ಹೆಪ್ಪುಗಟ್ಟು ಬಿಡ್ತದೆ. ಇನ್ನೊಂದು ಅಂದರೆ ಹೆಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತಸ್ರಾವ, ಅಂದರೆ ಬ್ಲೀಡ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಅಂದ್ರೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದ್ದು ಒಂದು ಪ್ರಕಾರ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಅಂದ್ರೆ ಆ ರಕ್ತ ನಾಳಗಳ ಮಧ್ಯದಲ್ಲಿ ರಕ್ತ ಹೆಪ್ಪುಗಟ್ಟೋದು. ಅಂದ್ರೆ ಈಗ ಹಾರ್ಟ್ ಅಟ್ಯಾಕಿಗೂ ಮತ್ತು ಈ ಲಕ್ವಾಕ್ಕೂ ಏನ್ ವ್ಯತ್ಯಾಸ ಅಂತೀರಿ? ಹಾರ್ಟ್ ಅಟ್ಯಾಕ್ ಅಂದ್ರೆ ನೋಡಿ, ಆಬ್ವಿಯಸ್ಲಿ ಇದು ಹಾರ್ಟ್ ಅಲ್ಲಿ ಆಗ್ತದೆ, ಬ್ರೈನ್ ಅಲ್ಲಿ ಇದು ಆಗುದು ಅಂತ ಹೇಳಿದ್ರೆ ಯೂಶಲಿ ಇದು ಅದರದೇನು ಬ್ಲಡ್ ವೆಸಲ್ಸ್ ಇರ್ತದಲ್ಲ ಅದೇ ಸೇಮ್ ಕೊಲೆಸ್ಟ್ರಾಲ್ ಇಂದ ಅದರಿಂದ ಅದು ಕ್ಲಾಟ್ ಆಗ್ತಾ ಬಂದು ಅದು ಕಂಪ್ಲೀಟ್ ಬ್ಲಡ್ ನ ನಿಲ್ಸಿಬಿಡ್ತದೆ. ಅದು ಆ ಪಾರ್ಟ್ಗೆ ಬ್ರೈನ್ ಆ ಪಾರ್ಟ್ ಆಫ್ ದ ಬ್ರೈನ್ಗೆ ರಕ್ತ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಪಾರ್ಟ್ ಆ ಬ್ರೈನ್ ಸತ್ ಅಂದ್ರೆ ಅಲ್ಲಿ ಬ್ರೈನ್ ಜೀವಕೋಶ ಏನಿರ್ತದೆ ಸತ್ ಹೋಗ್ಬಿಡ್ತದೆ. ಅಂದ್ರೆ ಯಾವ ರೀತಿ ನಾವು ಹೃದಯಕ್ಕೆ ರಕ್ತ ಪೂರೈಸುವ ರಕ್ತನಾಳು ಹೆಪ್ಪುಗಟ್ಟಿ ಬಂದ್ ಆಗ್ತದೆ, ಹಾಗೆ ಅದೇ ರೀತಿ ಮೆದುಳಿಗೆ ರಕ್ತ ಪೂರೈಕೆ ಮಾಡೋ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟದಾಗ ಈ ರೀತಿ ತೊಂದರೆ ಆಗ್ತದೆ ಅಂತ ಹೇಳಿದ್ರಿ. ಈಗ ಈ ಪಾರ್ಶ್ವವಾಯುವಿನ ಲಕ್ಷಣಗಳು ಏನ್ರಿ, ಮತ್ತು ಇದು ಎಷ್ಟು ಸಾಮಾನ್ಯವಾಗಿದ ಅಂತೀರಿ ಈಗ ಜನರಲ್ಲಿ? ಈಗ ಒಂದು ಅಧ್ಯಯನದ ಪ್ರಕಾರ ಏನ್ ಹೇಳ್ಬೇಕಂದ್ರೆ ಅದು 6 ಜನರ ಜೀವನ ಕಾಲದಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಬರಬಹುದು ಅಂತ ಹೇಳಿ ಒಂದು ಲೆಕ್ಕಾಚಾರ ಇದೆ ರೀ. ಸೊ ಅದಕ್ಕೆ ಹೇಳುದು ಸ್ಟ್ರೋಕ್ ತುಂಬಾ ಕಾಮನೆಸ್ಟ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಮತ್ ಹಂಗ ನೋಡಿದ್ರೆ ಇದರದ ಲಕ್ಷಣ ಏನಂತ ಹೇಳಿದ್ರೆ ಇದು ದೇಹದ ಒಂದು ಭಾಗದಲ್ಲಿ ನಿಶಕ್ತಿ ಆಗ್ಬೋದು, ಅಂದ್ರೆ ಕೈ ಕಾಲುಗಳು ಮೇಲೆತ್ತಕ್ಕೆ ಸಾಧ್ಯ ಆಗುದಿಲ್ಲ, ಆಮೇಲೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಆಮೇಲೆ ಅಂದ್ರೆ ಮಾತಿನಲ್ಲಿ ಅಸ್ಪಷ್ಟತೆ ಕಂಡು ಬರ್ಬೋದು, ಆಮೇಲೆ ನಡೆದಾಡುವಲ್ಲಿ ವ್ಯತ್ಯಾಸ ಆಗ್ತದೆ. ಅಂದ್ರೆ ಯೂಶಲಿ ಇದು ಸ್ಟ್ರೋಕ್ ಪೇಷಂಟ್ ಏನ್ ಮಾಡ್ತಾರೆ, ಕಾಲು ಎಳೆದೆಳೆದು ಹಾಕ್ತಾ ಇರ್ತಾರೆ. ಆಮೇಲೆ ಇದನ್ನ ಹೊರತುಪಡಿಸಿ ಹೇಳಬೇಕಂದ್ರೆ ದೃಷ್ಟಿ ದೌರ್ಬಲ್ಯ ಹೇಳ್ಬೋದು, ತಲೆ ಸುತ್ತುದು, ತಲೆನೋವು, ಹೀಗೆ ಸಾಕಷ್ಟು ಲಕ್ಷಣಗಳನ್ನು ನಾವು ನೋಡ್ಬೋದು. ಈಗ ಸಾಮಾನ್ಯವಾಗಿ ರೀ, ಈಗ ನಾವು ಪಾರ್ಶ್ವವಾಯು ಒಂದು ಹೆಸರೇ ಹೇಳ್ತದ್ರಿ, ಒಂದು ಪಾರ್ಶ್ವ ಮಾತ್ರ ಅದು ತೊಂದರೆ ಮಾಡ್ತದೆ, ಆ ರೀತಿನೇ ಯಾಕೆ ಆಗ್ತದ್ರಿ? ಯಾಕಂದ್ರೆ ನೋಡಿ, ನಮ್ದು ರೈಟ್ ಸೈಡ್ ಆಫ್ ದ ಬಾಡಿ ಏನಿರ್ತದಲ್ಲ, ಅಂದ್ರೆ ನಮ್ಮ ಬಲಗಡೆ ದೇಹ ನ ಕಂಟ್ರೋಲ್ ಮಾಡ್ಲಿಕ್ಕೆ ಎಡಗಡೆ ಬ್ರೈನ್ ಇರ್ತದೆ, ಮತ್ತೆ ನಮ್ದು ಎಡಭಾಗದ ದೇಹನ ಕಂಟ್ರೋಲ್ ಮಾಡ್ಲಿಕ್ಕೆ ಬಲಭಾಗದ ಬ್ರೈನ್ ಕಂಟ್ರೋಲ್ ಮಾಡ್ತಿದ್ದೆ. ಸೊ ಹಿಂಗೆ ಕ್ರಾಸ್ ಇರ್ತದೆ, ಅದು ಅಪೋಸಿಟ್ ಅಪೋಸಿಟ್ ಕಂಟ್ರೋಲ್ ಮಾಡ್ತಿರ್ತದೆ. ಸೊ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಈ ಸೈಡ್ ಅಪೋಸಿಟ್, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಲೆಫ್ಟ್ ಸೈಡ್ ಏನಾದ್ರೂ ಬ್ಲೀಡ್ ಅಥವಾ ಸ್ಟ್ರೋಕ್ ಅಂದ್ರೆ ಇದಾತಂದ್ರೆ ಇಷ್ಟಿಮಿ ಆತಂದ್ರೆ, ರೈಟ್ ಸೈಡ್ ಇದ್ದು ಫುಲ್ ಕೈ ಮತ್ತೆ ಕಾಲು ಪೂರ್ತಿ ಅರ್ಧ ಭಾಗ ಏನಿರ್ತದೆ ಅದು ವೀಕ್ನೆಸ್ ಆಗಿ ಬಂದ್ಬಿಡ್ತದೆ. ಅಂದ್ರೆ ಬಲಭಾಗದ ಮೆದುಳಿಗೆ ತೊಂದರೆ ಆದಾಗ ಎಡಭಾಗದ ಶರೀರದ ಭಾಗ ತೊಂದರೆಗೆ ಈಡಾಗ್ತದೆ ಅಂತ ಹೇಳಿದ್ರಿ. ಈಗ ಪಾರ್ಶ್ವವಾಯು ಇದು ಆಗ್ಲಿಕ್ಕೆ ಕಾರಣ ಏನಂತೀರಿ? ಕಾರಣ ಅಂದ್ರೆ ನೋಡಿ, ರಕ್ತದೊತ್ತಡ ಅಂತ ಹೇಳ್ತೀವಿ, ಅಂದ್ರೆ ಹೈ ಬಿ ಪಿ ಇದ್ರೆ, ಅಂದ್ರೆ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅದು. ಆಮೇಲೆ ಮಧುಮೇಹ, ಅಂದ್ರೆ ಸಕ್ಕರೆ ಕಾಯಿಲೆ ಆದ್ರೆ ಅಥವಾ ಧೂಮಪಾನ ಮದ್ಯಪಾನ ಮಾಡಿದ್ರೆ. ಆಮೇಲೆ ಇವಾಗ ನಮ್ದು ಜೀವನ ಶೈಲಿನೇ ಒತ್ತಡದಿರೋದು, ಸೊ ಎಲ್ಲರಿಗೂ ಸ್ಟ್ರೆಸ್ ಅಂತೂ ಇದ್ದೇ ಇರ್ತದೆ. ಸೊ ಒತ್ತಡದ ಜೀವನ ಶೈಲಿ ಇದ್ರೆ, ಅಥವಾ ಮುಂಚೆ ವ್ಯಕ್ತಿಗೆ ರಕ್ತದ ಏನಾದರೂ ಹೃದಯದ ಸಂಬಂಧಪಟ್ಟ ಕಾಯಿಲೆ ಇದ್ರೂ ಸಹ ಇದು ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270350 ಅಥವಾ 270237 ಬಳಸಬಹುದಾದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352. ಈಗ ಭೌತಿಕ ಚಿಕಿತ್ಸೆ ಅಂತ ಹೇಳ್ತಾ ಇದ್ರಿ, ಇದು ಏನು ಭೌತಿಕ ಚಿಕಿತ್ಸೆ ಅಂದ್ರೆ? ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ ಸರ್ ನಾವು. ಫಿಸಿಯೋಥೆರಪಿ ಅಂದ ತಕ್ಷಣ ಬಹಳಷ್ಟು ಜನರಿಗೆ ಒಂದು ಏನಂತ ಅನ್ಕೊಳ್ತಾರೆ ಅಂದ್ರೆ, ಓ ಇವರು ಮಸಾಜ್ ಮಾಡ್ತಾರೇನೋ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅದು ತಪ್ಪು ಕಲ್ಪನೆ ಸರ್. ಫಿಸಿಯೋಥೆರಪಿ ಅಂದ್ರೆ ಭೌತಿಕ ಚಿಕಿತ್ಸೆ, ಇದನ್ನ ಫಿಸಿಕಲ್ ಥೆರಪಿ ಅಂತಾನ ಡಿವೈಡ್ ಮಾಡಿ ಹೇಳ್ಬೋದು. ಭೌತಿಕ ಚಿಕಿತ್ಸೆ ಅಂದ್ರೆ ನಾವೇನ್ ಹೇಳ್ತೀವಿ, ಆಸ್ ಅ ಫಿಸಿಯೋಥೆರಪಿಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಬೇರೆ ಬೇರೆ ಕಂಡೀಷನ್ ಇರ್ತದಲ್ಲ ಅದಕ್ಕೆ ಬೇಕಾಗಿರುವಂತ ವ್ಯಾಯಾಮವನ್ನು ಕೊಡ್ತೀವಿ. ಅದಲ್ಲದೆ ಮೊಬಿಲೈಸೇಷನ್, ಮ್ಯಾನಿಪುಲೇಷನ್, ಫೆಸಿಲಿಟೇಷನ್, ಹೀಗೆ ಸುಮಾರು ಟೆಕ್ನಿಕ್ ಬರ್ತದೆ ನಮ್ಮಲ್ಲಿ. ಸೊ ಅದೆಲ್ಲ ಹಾಕಿ ನಾವು ಪೇಷಂಟ್ಗೆ ಟ್ರೀಟ್ ಮಾಡ್ತೀವಿ. ಮತ್ತೆ ಇದಲ್ಲದೆ ಸ್ಟ್ರೆಂತ್ ಟ್ರೈನಿಂಗ್ ಮತ್ತೆ ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್ ಅಂತ ಏನ್ ಹೇಳ್ತಾರಲ್ಲ, ಅದು ಹೀಗೆ ಸಾಕಷ್ಟು ಬಗೆಯ ಟೆಕ್ನಿಕ್ ಅನ್ನು ಬಳಸಿ ನಾವು ಬೇರೆ ಬೇರೆ ಕಾಯಿಲೆಗಳನ್ನು ಗುಣಪಡಿಸ್ತೀವಿ. ಈಗ ಪಾರ್ಶ್ವವಾಯು ಆದಾಗ್ರಿ, ನಮ್ಮ ಹಳ್ಳಿಗಳಲ್ಲಿ ಏನು ಪಾರಿವಾಳಗಳನ್ನು ಹಿಡಿದು ಅದರ ರಕ್ತ ಒರೆಸೋದು, ಅಥವಾ ಒಂದು ಹಳ್ಳಿಗಳಲ್ಲಿ ಏನು ಪಾರಂಪರಿಕವಾಗಿ ಏನು ವೈದ್ಯ ಪದ್ಧತಿ ನಡ್ಕೊಂಡು ಬಂದಿರ್ತದೆ ಅಲ್ಲಿ ಹೋಗಿ ತೋರಿಸಿ ಅಲ್ಲಿದೆ ಒಂದು ಕೆಲವೊಂದು ಯಾವುದೋ ಮಸಾಜ್ ಮಾಡೋದು ಅದು ಈ ರೀತಿ ಮಾಡ್ತಿರ್ತಾರೆ, ಹಾಸ್ಪಿಟ್ಲಿಗೆ ಬಂದು ತೋರಿಸೋದು ಅದು ಕೆಲ ಮಂದಿ ಮಾಡ್ತಾ ಇಲ್ಲ. ಈ ಒಂದು ಚಿಕಿತ್ಸೆಗೂ ನಿಮ್ಮ ಭೌತಿಕ ಚಿಕಿತ್ಸೆಗೂ ಏನು ವ್ಯತ್ಯಾಸ ಅದ ಅಂತೀರಿ? ಅವರು ಏನು ಮಾಡ್ಬೇಕಂತೀರಿ ರೋಗಿಗಳು ಆದಾಗ ಈ ರೀತಿ? ನೋಡಿ, ನಾವು ಫಸ್ಟ್ ಏನು ತಿಳ್ಕೊಬೇಕಂದ್ರೆ, ನಾವು ಯಾವಾಗ ಫಿಸಿಯೋಥೆರಪಿ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಸ್ಟ್ರೋಕ್ ಆದ ತಕ್ಷಣ, ಇವಾಗ ಅಂದರೆ ಒಂದು ಪ್ಯಾರಲೈಸಿಸ್ ಅಥವಾ ಲಕ್ವಾ ಹೊಡೆದ ತಕ್ಷಣ, ಒಂದು ನಾವು ಅದನ್ನ ಏನು ಮಾಡ್ತೀವಿ ಮೆಡಿಕಲಿ, 3-4 ಹಂತದಲ್ಲಿ ಅದನ್ನು ಡಿವೈಡ್ ಮಾಡ್ತೀವಿ ಸರ್. ಸೊ ಫಸ್ಟ್ ಅಂದರೆ ಮೊದಲ 2 ವಾರ ಏನಿರ್ತದಲ್ಲ ಅದಕ್ಕೆ ನಾವು ಅಕ್ಯೂಟ್ ಸ್ಟೇಜ್ ಅಂತ ಕರಿತೀವಿ. ಈ ಸಮಯದಲ್ಲಿ ಬಹಳ ಬೇಸಿಕ್ ಎಕ್ಸಸೈಸಸ್ಸನ್ನು ನಾವು ಪೇಷಂಟ್ ಮತ್ತು ಅಥವಾ ಪೇಷಂಟ್ ಸಂಬಂಧಿಕರು ಯಾರು ಇರ್ತಾರಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಈ ಹಂತದಲ್ಲಿ ನಾವು ಪೊಸಿಷನಿಂಗ್, ಸ್ಟ್ರೆಚಿಂಗ್ ಮತ್ತು ಬೆಡ್ ಮೊಬಿಲಿಟಿ ಅಂದರೆ ಬೆಡ್ಡಲ್ಲೇ ಮಾಡುವಂಥ, ಮಲ್ಕೊಂಡಲ್ಲೇ ಮಾಡುವಂಥ ಎಕ್ಸಸೈಸ್ ಇರ್ತದೆ, ಸಣ್ಣ ಸಣ್ಣ ಎಕ್ಸಸೈಸ್ ಇರ್ತದೆ ಅಂದರೆ ವ್ಯಾಯಾಮಗಳು, ಅದನ್ನು ಕೊಡ್ತೀವಿ. ಮತ್ತು ಈ ಫೇಸಲ್ಲಿ ಏನಾಗ್ತದೆ ಅಂದರೆ, ಫಿಸಿಯೋಥೆರಪಿ ಪಾತ್ರ ಬಹಳ ಹೆಚ್ಚಿಗೆ ಇಲ್ಲದಿದ್ದರೂ ಸಹ ಬಹಳ ಇಂಪಾರ್ಟೆಂಟ್ ಅಂದರೆ ಬಹಳ ಮಹತ್ವದಾಗಿರ್ತದೆ. ಮತ್ತು 2nd ಹಂತ ಅಂದರೆ 3-12 ವಾರದವರೆಗೆ ಏನಂತೀವಿ ಅದಕ್ಕೆ ಸಬ್ ಅಕ್ಯೂಟ್ ಫೇಸ್ ಅಂತ ನಾವು ಕರಿತೀವಿ. ಸೊ ಈ ಸಮಯದಲ್ಲಿ ಏನಾಗ್ತದೆ ಅಂದರೆ, ಕೈಕಾಲು ಬಿಗಿತ ಅಂದರೆ ಸ್ಪಾಸ್ಟಿಸಿಟಿ ಅಂತ ಕರಿತೀವಿ ನಾವು ಮೆಡಿಕಲಿ. ಸೊ ಅದು ಬರಲಿಕ್ಕೆ ಶುರು ಆಗ್ತದೆ. ಸ್ಪಾಸ್ಟಿಸಿಟಿ ಅಂದರೆ ಫುಲ್ ಕಂಪ್ಲೀಟ್ ಸ್ಟಿಫ್ನೆಸ್ ಬರೋದು ಕೈಗೆ ಮತ್ತು ಕಾಲಿಗೆ ಬರ್ತಾ ಹೋಗ್ತದೆ. ಈ ಫೇಸಲ್ಲಿ ಏನಾಗ್ತದೆ ಅಂದರೆ, ಬೇಸಿಕಲಿ ಸ್ಪಾಸ್ಟಿಸಿಟಿ ಬರಲಿಕ್ಕೆ ಕಾರಣ ಏನಂದರೆ, ಕೆಲವೊಂದು ಮಾಂಸಖಂಡ ಏನಾಗ್ತದೆ ಸ್ಟಿಫ್ನೆಸ್ಸಿಗೆ ಬರ್ತದೆ, ಬ್ರೈನಿಗೆ ಇಂಜುರಿ ಆಗಿದ್ದಕ್ಕೆ, ಬ್ರೈನ್ ಅಂದರೆ ಡ್ಯಾಮೇಜ್ ಆಗಿದ್ದಕ್ಕೆ. ಅದೇ ಸೇಮ್ ಟೈಮಲ್ಲಿ ಏನಾಗ್ತದೆ ಅಂದರೆ, ಕೆಲವೊಂದು ಮಾಂಸಖಂಡಗಳು ತಮ್ಮ ಮಾಹಿತಿಯನ್ನು ಮುಂದುವರಿಸೋಣ ಅಂತ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಚಡ್ಚಣದಿಂದ ಶಿವನಾಪುರ ಗ್ರಾಮದ ರೀ. ತಮ್ಮ ಹೆಸರು? ಸಿದ್ದಾರಾಮ್ ದೇವಕಟ್ಟಿ. ಸಿದ್ದಾರಾಮ್ ಅವರೇ, ತಜ್ಞರು ವೈದ್ಯರು ಇದ್ದಾರೆ, ಪ್ರಶ್ನೆ ಕೇಳ್ರಿ. ಕೇಳ್ರಿ ಬೇಗ. ನಮಸ್ಕಾರ. ನಮ್ಗೆ ಸರ್ ಒಮ್ಮೆ ಕೂತು ಎದ್ದ ಕೂಡಲೇ ಕಣ್ಣಿ ಚಕ್ರ ಬಂದಂಗೆ ಆಗ್ತೈತಿ. ಅಲ್ಲ, ಈಗ ತಾವು ಪಾರ್ಶ್ವವಾಯುವಿಗೆ ಸಂಬಂಧಿಸಿದಂತೆ ಏನು ವ್ಯಾಯಾಮಗಳಿರ್ತಾವ ಅದ್ರ ಬಗ್ಗೆ ಪ್ರಶ್ನೆ ಇದ್ರಿ ಕೇಳ್ರಿ. ಅದೇ ರೀ, ಪಾರ್ಶ್ವವಾಯು ರೀ, ಮತ್ತೆ ಅದು ಕೈಕಾಲ ಸಣ್ಣ ಆಗದಂಗಾಗಿ ಅವ್ರಿ ನೀವು ಕೇಳ್ರಿ ಮತ್ತೆ ವ್ಯಾಯಾಮ ಏನ್ ಮಾಡ್ಬೇಕು ಅಂತ ಕೇಳ ವಿಚಾರ. ಕೈಕಾಲ್ ಸಣ್ಣ ಆಗಿದಾವ? ಹೌದು ಮೇಡಮ್. ಕೈಕಾಲ್ ಸಣ್ಣ ಅಂದ್ರೆ ನಿಮ್ಗೆ ಚಕ್ರ ಬರ್ಲಿಕ್ಕೆ ಕಾರಣ ಏನಾದ್ರೂ ನೀವು ಪರೀಕ್ಷೆ ಮಾಡಿಸಿದ್ದೀರಾ? ಇಲ್ಲ ಮೇಡಮ್. ಪರೀಕ್ಷೆ ಮಾಡಿಸ್ರಿ. ಕೆಲವೊಂದ್ಸತಿ ಏನಾಗ್ತದೆ ಅಂದ್ರೆ ಬಿ ಪಿ ಲೋ ಆಯ್ತಂದ್ರೆ ಅಥವಾ ನೀವು ಊಟ ಮಾಡಿದ ನಿಮ್ಗೆ ಗ್ಲೂಕೋಸ್ ಬಾಡಿಯಲ್ಲಿ ಕಡಿಮೆ ಆದ್ರೂ ಸಹ ಕಣ್ಣಿಗೆ ಹಂಗೆ ಕತ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಓಕೆ, ಸೊ ನೀವು ಒಂದ್ಸತಿ ನಿಮ್ದು ಬಿ ಪಿ ಮತ್ತೆ ಶುಗರ್ ಇರ್ತದಲ್ಲ ಅದನ್ನ ಒಂದ್ಸತಿ ಚೆಕ್ ಮಾಡಿಸ್ರಿ. ಓಕೆ, ಅದು ಚೆಕ್ ಮಾಡಿಸಿ ನೋಡ್ರಿ, ಅದರಲ್ಲಿ ಏನಾದ್ರು ವ್ಯತ್ಯಾಸ ಇತ್ತಂದ್ರೆ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಧನ್ಯವಾದಗಳು ಸಿದ್ದಾರಾಮ್ ಅವರೇ. ಇನ್ನೊಂದು ಹಲೋ ಆಕಾಶವಾಣಿ. ಈಗ ತಾವು ಹೇಳ್ತಾ ಇದ್ರಿ ಏನು ಫಿಸಿಯೋಥೆರಪಿದು ಟ್ರೀಟ್ಮೆಂಟ್ ಕೊಡುವಾಗ ಎರಡನೇ ಸ್ಟೇಜ್ ಅಂತ ಹೇಳ್ತಾ ಇದ್ರಿ. ಹೌದು. ಸೊ ಎರಡನೇ ಹಂತದಲ್ಲಿ ಏನಾಗ್ತದೆ ಅಂದ್ರೆ ಅಂದ್ರೆ 3-12 ವಾರ ಅಂತ ಹೇಳ್ತೀವಿ, ಅದಕ್ಕೆ ಸಬ್ ಅಕ್ಯೂಟ್ ಫೇಸ್ ಅಂತ ನಾವು ಕರಿತೀವಿ. ಈ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಕೈಕಾಲು ಬಿಗಿತ ಅಂದ್ರೆ ಸ್ಪಾಸ್ಟಿಸಿಟಿ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಈ ಫೇಸ್ ಅಲ್ಲಿ ಕೆಲವೊಂದು ಮಾಂಸಖಂಡ ಏನಾಗ್ತದೆ, ಸ್ಟಿಫ್ನೆಸ್ ಬರ್ತದೆ, ಅದೇ ಸೇಮ್ ಟೈಮಿಗೆ ಕೆಲವೊಂದು ಮಾಂಸಖಂಡ ವೀಕ್ನೆಸ್ ಆಗ್ತಾ ಹೋಗ್ತದೆ. ಸೊ ಇದರಿಂದ ಏನಾಗ್ತದೆ, ದೇಹದಲ್ಲಿ ಒಂಥರ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಬಹಳ ಮಹತ್ವವಾದದ್ದು, ಪ್ಲಸ್ ಪರಿಣಾಮಕಾರಿನೂ ಆಗ್ತದೆ. ಆಮೇಲೆ ಈ ಹಂತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪೇಷಂಟ್ಗಳಿಗೆ ಪ್ರೋಪ್ರಿಯೋಸೆಪ್ಟಿವ್ ನ್ಯೂರೋಮಸ್ಕ್ಯುಲರ್ ಫೆಸಿಲಿಟೇಷನ್ ಅಂದ್ರೆ PNF ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಈ ಚಿಕಿತ್ಸೆಯನ್ನು ನಾವು ಕೊಟ್ಟು ಪೇಷಂಟ್ಗೆ ಗುಣ ಮಾಡ್ಲಿಕ್ಕೆ ನೋಡ್ತೀವಿ. ಮತ್ತೆ ಇದಲ್ಲದೆ ನಾವು ಸ್ಟ್ರೆಚಿಂಗ್ ಫೆಸಿಲಿಟೇಷನ್ ಮತ್ತೆ ಇನಿಬಿಷನ್ ಟೆಕ್ನಿಕ್ಸ್ ಹೀಗೆ ಇದು ಇಷ್ಟೆಲ್ಲ ಯೂಸ್ ಮಾಡಿ ನಾವು ಸ್ಪಾಸ್ಟಿಸಿಟಿ ಅಂದ್ರೆ ನಾ ಈಗೇನ್ ಹೇಳಿದೆ ಸ್ಟಿಫ್ನೆಸ್ ಅಂದ್ರೆ ಬಿಗಿತ ಬರುವುದು ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಅದನ್ನ ಕಂಟ್ರೋಲಿಗೆ ತರ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಸರ್. ಆಮೇಲೆ ಲಾಸ್ಟ್ 3ನೇ ಹಂತ ಏನಿರ್ತದೆ ಅಂದ್ರೆ 12-24 ವಾರ ಅಂದ್ರೆ ಅರ್ಲಿ ಕ್ರಾನಿಕ್ ಅಂತ ಹೇಳ್ತೀವಿ. ಮತ್ತೆ 24 ವಾರಕ್ಕಿಂತ ಹೆಚ್ಚಿಗೆ ಆದ್ರೆ ಅದಕ್ಕೆ ನಾವು ಕ್ರಾನಿಕ್ ಫೇಸ್ ಅಂತ ಕರಿತೀವಿ. ಸೊ ಈ ಹಂತದಲ್ಲಿ ಏನಾಗ್ತದೆ ಅಂದ್ರೆ ನಾವು ಹೆಚ್ಚಿನ ಒತ್ತಡ ಪೇಷಂಟ್ ಸ್ಟ್ಯಾಂಡಿಂಗ್ ಮತ್ತೆ ವಾಕಿಂಗಿಗೆ ಕೊಡ್ತೀವಿ, ಅಂದ್ರೆ ನಿಲ್ಲುವುದು ಮತ್ತೆ ನಡೆಯುವುದಕ್ಕೆ ಜಾಸ್ತಿ ಒತ್ತಡ ಇರ್ತದೆ. ಸೊ ನಾನಾಗ್ಲೇ ಹೇಳ್ದ ಹಾಗೆ ಸ್ಟ್ರೋಕ್ ಪೇಷಂಟ್ ಏನ್ ಮಾಡ್ತಾರೆ, ತಮ್ಮ ಕಾಲನ್ನು ಎಳ್ಕೊಂಡು ನಡೀತಿರ್ತಾರೆ, ಅಂದ್ರೆ ಹಿಂಗೆ ಎಳಿತಾ ನಡೀತಾರೆ ಅವರು. ಸೊ ಅವಾಗ ಅದಕ್ಕೆ ಅದು ನಡೆಯುವ ಶೈಲಿ ಸುಧಾರಿಸ್ಲಿಕ್ಕೆ ಕೆಲವೊಂದು ವ್ಯಾಯಾಮ ಇರ್ತದೆ, ಕೆಲವು ಅದಕ್ಕಾಗಿನೇ ಅಂತ ಹೇಳಿ ಪ್ರಾಪರ್ ಡಿಸೈನ್ಡ್ ವ್ಯಾಯಾಮ ಇರ್ತಾವೆ. ಸೊ ಅದನ್ನ ನಾವು ಕೊಡ್ತೀವಿ. ಇದನ್ನ ಹೊರತುಪಡಿಸಿ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅಂದ್ರೆ ಕರೆಂಟ್ ಕೊಡುವುದು ಸಹ ಉಂಟು. ಆಮೇಲೆ ಕ್ರಯೋಥೆರಪಿ, ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸ್ಟ್ರೋಕ್ ಅಲ್ಲಿ ನಡೀತಿರೋದು ಅಂದ್ರೆ ಹೈಡ್ರೋಥೆರಪಿ ಅಂತ, ಅಂದ್ರೆ ನೀರಿನಲ್ಲಿ ಮಾಡುವಂತ ವ್ಯಾಯಾಮಗಳು, ಅದು ಕೊಡ್ತೀವಿ. ಹೀಗೆ ಸುಮಾರು ಟ್ರೀಟ್ಮೆಂಟ್ ಅನ್ನ ನಾವು ಕೊಟ್ಕೊಂತ ಪೇಷಂಟ್ಗೆ ಆರಾಮ ಮಾಡ್ತೀವಿ. ಮತ್ತೆ ಇದಲ್ದೆ ಬರೀ ಸ್ಟ್ರೋಕ್ದ ಬರೀ ಸ್ಪಾಸ್ಟಿಸಿಟಿ ಅಂದ್ರೆ ಏನು ಬಿಗಿತ ಅದನ್ನ ಒಂದೇ ಮೆನ್ಷನ್ ಮಾಡಿದೆ. ಇದಲ್ದೇನೆ ಸ್ಟ್ರೋಕ್ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತವೆ, ಅಂದ್ರೆ ಕೋಆರ್ಡಿನೇಷನ್ ಇಶ್ಯೂ ಅಂತ ಹೇಳ್ತೀವಿ, ಆಮೇಲೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂದ್ರೆ ಜೋಲಿ ಹೋಗುದು. ಈಗ ಆ ವ್ಯಕ್ತಿ ನಿಂತ ತಕ್ಷಣ ಅಥವಾ ನಡೆಯುವಾಗ ಅವನಿಗೆ ಬ್ಯಾಲೆನ್ಸ್ ಇರಲ್ಲ, ಸೊ ಜೋಲಿ ಹೋಗ್ತಾ ಹೋಗ್ತದೆ ಹಂಗಿದ್ರು. ಮತ್ತೆ ಪರ್ಸೆಪ್ಚುವಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ನಮ್ಮಲ್ಲಿ ಚಿಕಿತ್ಸೆ ಕೊಡ್ತೇವೆ. ಅಂದ್ರೆ ಈಗ ಪಾರ್ಶ್ವವಾಯುಗೆ ಪೀಡಿತರಾದಂತ ರೋಗಿಗಳು ಎಷ್ಟು ಬೇಗ ಬರ್ತಾರೆ ಅಷ್ಟು ಒಳ್ಳೆಯದಂತೆ, ತಡ ಆದಷ್ಟು ಅವರಿಗೆ ಹಾನಿ ಜಾಸ್ತಿ ಆಗ್ತದೆ. ಈಗ ಔಷಧಿಯ ಚಿಕಿತ್ಸೆ ಜೊತೆಗೆ ಇದರ ಚಿಕಿತ್ಸೆ ಒಂದು ಆರಂಭ ಮಾಡಬೇಕು. ಈಗ ಪಾರ್ಶ್ವವಾಯು ಆದ ನಂತರ, ಆ ರೋಗಕ್ಕೆ ಪೀಡಿತನಾದ ನಂತರ ತಮ್ಮಲ್ಲಿ ಎಷ್ಟು ಬೇಗ ಬರ್ಬೇಕಂತೀರಿ, ಅಂದ್ರೆ ಎಷ್ಟು ದಿನಗಳ ಒಳಗೆ ತಮ್ಮ ಚಿಕಿತ್ಸೆಯನ್ನು ಆರಂಭಿಸಬೇಕು? ನಮ್ದು ಆಕ್ಚುಲಿ ಸರ್, ನಮ್ದು ಚಿಕಿತ್ಸೆ ಆಕ್ಚುಲಿ ICU ಇಂದನೇ ಶುರು ಆಗುದು. ICU ಅಲ್ಲಿ ಇದ್ದಾಗ ಅಲ್ಲಿ ಪೊಸಿಷನಿಂಗ್ ನ ಹೇಳಿದೆ, ಸಣ್ಣ ಸಣ್ಣ ವ್ಯಾಯಾಮ ಇರ್ತದೆ ಬಟ್ ಅದು ಅವಾಗ ಇಂಪಾರ್ಟೆಂಟ್ ಇರ್ತದೆ. ಬಟ್ ಅವಾಗ ಕೊಡಿಸಿಲ್ಲ ಅಂತ ಅಂದ್ಕೊಂಡ್ರು ಸಹ ಅಟ್ ಲೀಸ್ಟ್ ನಾ ಹೇಳಿದಲ್ಲ ಸಬ್ ಅಕ್ಯೂಟ್ ಫೇಸ್ ಅಲ್ಲಿ ಅಂದ್ರೆ 3-12 ವಾರದೊಳಗೆ ಬಂದ್ರೆ ತುಂಬಾ ಅಂದ್ರೆ ಅವ್ರಿಗೆ ಉಪಯೋಗ ಆಗ್ತದೆ. ಇಲ್ಲ ಅಂದ್ರೆ ಈಗ ತುಂಬಾ ವರ್ಷಾನ್ಗಟ್ಲೆ ಅಂದ್ರೆ ಒಂದು 8-10 ವರ್ಷ ಆಗಿದೆ ಸ್ಟ್ರೋಕ್ ಆಗಿ ಅಂತ ಹೇಳಿದ್ರೆ ಅದು ಚಿಕಿತ್ಸೆ ಅಷ್ಟೊಂದು ಪರಿಣಾಮಕಾರಿ ಆಗ್ಲಿಕ್ಕಿಲ್ಲ. ಬಟ್ ಬೇಗ ಬಂದಷ್ಟು ಬೇಗ ಆರಾಮಾಗ್ತಾರೆ. ಅಂದ್ರೆ ಇದು ಈಗ ಔಷಧಿಯ ಚಿಕಿತ್ಸೆ ಜೊತೆಗೆ ಈ ಚಿಕಿತ್ಸೆ ಎಷ್ಟು ಫಲಕಾರಿ ಅಂತೀರಿ, ಎಷ್ಟು ಅವಶ್ಯ ಅದ ಅಂತೀರಿ? ಇದ್ರದ್ದು ಅವಶ್ಯ ಅಂದ್ರೆ ನೋಡಿ, ಈಗ ನಾವು ಮೆಡಿಸಿನ್ ಎಲ್ಲ ಕೊಡ್ತೀವಿ ಬಟ್ ಪೇಷಂಟ್ ಏನ್ ಮಾಡ್ತಾರೆ, ಒಂದ್ 4-5 ದಿವಸದಲ್ಲಿ ಡಿಸ್ಚಾರ್ಜ್ ಆಗಿ ಹೋಗ್ಬಿಡ್ತಾರೆ ಮನೆಗೆ. ಸೊ ಅವ್ರು ವಾಪಸ್ ಮತ್ತೆ ಎಕ್ಸಸೈಸ್ ತಗೋಬೇಕಂತ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಸೊ ಇದು ಅದಕ್ಕೆ ಈ ಪ್ರೋಗ್ರಾಮ್ ಇಂದ ನಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಕ್ಸಸೈಸ್ ತಗೊಂಡ್ರೆ ಅಂದ್ರೆ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಇದೆ, ಅದನ್ನ ತಗೊಳ್ಳೇಬೇಕು. ತಗೊಂಡ್ರೆ ಏನಾಗ್ತದೆ ಅಂದ್ರೆ, ಈಗ ಮನುಷ್ಯಂದು ಅವ್ನ್ ಒನ್ ಸೈಡ್ ಮೂವ್ಮೆಂಟ್ ಹೋಗಿರ್ತದೆ ಅಂದ್ರೆ ಎಲ್ಲ ಚಲನವಲನ ಹೋಗ್ಬಿಟ್ಟಿರ್ತದೆ. ಆ ಮೂವ್ಮೆಂಟ್ ಮತ್ತೆ ಹೊರಳಿ ಬರ, ಮುಂಚೆ ಅವ್ ಹೆಂಗಿದ್ದ ಹಂಗೆ ವಾಪಸ್ ಬರೋ ಚಾನ್ಸಸ್ ಇರ್ತದೆ. ಆಮೇಲೆ ಪೇಷಂಟ್ ಇಂಡಿಪೆಂಡೆಂಟ್ ಆಗ್ತಾನೆ, ಸ್ವತಂತ್ರ ಆಗ್ತಾನೆ, ಯಾರ್ದ ಮೇಲೂ ಡಿಪೆಂಡ್ ಆಗೋದು ನೆಸೆಸಿಟಿ ಇರಲ್ಲ, ಅದು ಒಂದು. ಆಮೇಲೆ ಮತ್ತೆ ಒಂದು ಇಂಪ್ರೂವ್ ಫಂಕ್ಷನ್ಸ್ ಅಂತ ಹೇಳ್ತೇವೆ, ಅಂದ್ರೆ ಇವಾಗ ಬ್ಯಾಲೆನ್ಸ್ ಅಲ್ಲಿ ಅಂದ್ರೆ ಜೋಲಿ ಹೋಗೋದ್ರ ಹಿಂಗೆ ಪ್ರಾಬ್ಲಮ್ ಇದ್ರೆ ಯಾರಿಗಾದ್ರೂ ಹಿಡ್ಕೊಂಡು ನಡೀತಿರ್ತಾರ ಅವರು, ಅದು ಎಲ್ಲರನ್ನೂ ಬಿಟ್ಟು ತಾನಾಗಿ ನಡೆಯುವಂಗ ಅಷ್ಟು ಸಬಲರಾಗ್ತಾರೆ. ಆಮೇಲೆ ಇದೇ ಸಮಯದಲ್ಲಿ ಯಾವ್ದಾದ್ರೂ ನೋವು ಇದ್ರೆ ಹಂಗೆ ಏನಾದ್ರು ಇದ್ರೆ ವಿದೌಟ್ ಸೈಡ್ ಎಫೆಕ್ಟ್ ಅಂದ್ರೆ ಅಡ್ಡ ಪರಿಣಾಮ ಇಲ್ಲದೆ ನಾವು ಅದನ್ನ ಚಿಕಿತ್ಸೆ ಕೊಡ್ತೀವಿ ಸರ್. ಮತ್ತೆ ಇದಲ್ಲದೆ ಪೇಷಂಟ್ ಅಲ್ಲಿ ಏನ ಪೇಷಂಟ್ಗೆ ಏನಾಗ್ತದೆ ಅಂದ್ರೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಅವನಿಗೆ ಸಮಾಜದಲ್ಲಿ ಬದುಕುವ ಧೈರ್ಯ ಬರ್ತದೆ, ಮತ್ತೆ ಸಮಾಜ ಈ ರೋಗವನ್ನು ನೋಡುವ ರೀತಿ ಸಹ ಬದಲಾಗ್ತದೆ. ಅದಕ್ಕೆ ನಮ್ಮ ಚಿಕಿತ್ಸೆ ತುಂಬಾ ಸಹಕಾರಿಯಾಗ್ತದೆ. ಈಗ ಈ ಚಿಕಿತ್ಸೆ ತಾವು ಹೇಳಿದ್ರಿ ಅವರ ದೇಹನೇ ಒಂದು ಸ್ವಾಧೀನ ಕಳ್ಕೊಂಡಿರ್ತದೆ ಒಂದ್ ಭಾಗ, ಆ ಸ್ವಾಧೀನ ಕಳ್ಕೊಂಡಾಗ ಯಾವ ರೀತಿ ಇದನ್ನ ಚಿಕಿತ್ಸೆ ಕೊಡ್ತೀರಿ, ಯಾವ ರೀತಿ ವ್ಯಾಯಾಮ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ್ರಿ? ಅದಕ್ಕೆ ತುಂಬಾ ಸಾಕಷ್ಟು ಟೆಕ್ನಿಕ್ಸ್ ಬರ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ಟ್ರೆಚಿಂಗ್ ಅಂತ ಕೊಡ್ತೀವಿ, ಆಮೇಲೆ ಫೆಸಿಲಿಟೇಷನ್ ಟೆಕ್ನಿಕ್ ಅಂತ ಇರ್ತದೆ. ನಾ ಈಗಾಗಲೇ ಹೇಳಿದೆ ವೀಕ್ ಕೆಲವೊಂದು ಮಸಲ್ ಕೆಲವೊಂದು ಮಾಂಸ ಏನಾಗ್ತದೆ ವೀಕ್ನೆಸ್ಗೆ ಹೋಗ್ತದೆ, ಅದನ್ನ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಕೆಲವೊಂದು ಬಿಗಿತ ಬರ್ತದೆ ಕೆಲವೊಂದು ಮಾಂಸದಲ್ಲಿ, ಅವಕ್ಕೇನು ಮಾಡ್ತೀವಿ ನಾವು ಇನ್ಹಿಬಿಷನ್ ಮಾಡ್ತೀವಿ. ಅಂದ್ರೆ ಇನ್ಹಿಬಿಷನ್ ಅಂದ್ರೆ ಅದಕ್ಕೆ ಅದರದ್ದು ಜಾಸ್ತಿ ಪವರ್ ಅನ್ನ ಕಡಿಮೆ ಮಾಡೋದು. ಸೊ ಇದನ್ನ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗ್ತದೆ ಅದರಲ್ಲಿ ಮೂವ್ಮೆಂಟ್ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಇದು ಹಿಂಗೆ ಕೊಡೋದ್ರಿಂದ ಈ ಎಕ್ಸಸೈಸೇ ಹಂಗೆ ಡಿಸೈನ್ಡ್ ಇರ್ತದೆ ಸರ್, ಈ ಟೈಮಲ್ಲಿ ಈ ಎಕ್ಸಸೈಸ್ ಕೊಡಬೇಕು, ಈ ಥರ ಕೊಡಬೇಕು ಅಂತ ಹೇಳಿ ಆ ಥರ ಕೊಡ್ತಾ ಬಂದಂಗೆ ಆ ಪೇಷಂಟ್ ರಿಕವರಿ ಆಗ್ತಾ ಹೋಗ್ತಾನೆ. ಅಂದ್ರೆ ಸಲಕರಣೆಗಳ ಮುಖಾಂತರ ತಾವು ಕೊಡಬಹುದು? ಸಲಕರಣೆ ಅಂದ್ರೆ ಏನಿಲ್ಲ ಸರ್, ಬರೀ ಎಕ್ಸಸೈಸ್ ಅಷ್ಟೇ ಅದರಲ್ಲಿ ಕೊಡೋದು. ಬೇರೆ ಸಲಕರಣೆ ಅಂದ್ರೆ ಎಲೆಕ್ಟ್ರೋಥೆರಪಿ, ಅದನ್ನ ಹೇಳಿದಲ್ಲ, ಕರೆಂಟ್ ಅನ್ನ ಉಪಯೋಗಿಸಬಹುದು. ಕೆಲವೊಂದ್ಸತಿ ಉಪಯೋಗಿಸ್ತಾರೆ, ಇನ್ನು ಏನು ಮಾಡಿದ್ರು ಕೆಲವೊಂದ್ಸತಿ ಎಕ್ಸಸೈಸ್ ಮಾಡಿದ್ರು ಉಪಯೋಗ ಆಗ್ತಿಲ್ಲ ಅಥವಾ ಬಹಳ ಸಿವಿಯರ್ ಆಗಿದೆ ಸ್ಟ್ರೋಕ್ ಅಂತ ಹೇಳಿದಾಗ ಎಲೆಕ್ಟ್ರೋಥೆರಪಿ ಅಂತ ಕೊಡ್ತೇವೆ. ಅಂದ್ರೆ ಕರೆಂಟ್ ಕೊಟ್ಟು ಸಹ ಮಸಲ್ಸ್ ಏನಿರ್ತದೆ ಅವನು ಮತ್ತೆ ವಾಪಸ್ ಅದು ತಂದ ಆಕ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವು ಕರೆಂಟ್ ಅನ್ನು ಸಹ ಕೊಟ್ಟು ಮಾಡ್ತೀವಿ. ಕೇಳುಗರೇ, ಈ ಕಾರ್ಯಕ್ರಮದಲ್ಲಿ ತಾವು ಪ್ರಶ್ನೆ ಕೇಳಬೇಕಾದರೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270350 ಅಥವಾ 270237 STD ಕೋಡ್ ಸಂಖ್ಯೆ 08352. ಇದೀಗ ಹೇಳ್ತಾ ಇದ್ರಿ ಸಿಂಪಲ್ ಆಗಿರ್ತಾವಂತೇಳಿ, ಈಗ ಕೆಲವು ಮಂದಿ ಹೇಳ್ತಿರ್ತಾರೆ ಬಹಳ ಸಿಂಪಲ್ ಇರ್ತಾವ ಅವೇನು ಕೆಲಸ ಮಾಡ್ತಾವ ಅಂತ ಒಂದು ಚಿಕಿತ್ಸೆ ಅಂತಿರ್ತಾರೆ, ಅದಕ್ಕೆ ತಾವೇನು ಹೇಳ್ತೀರಿ? ಸ್ಟಾರ್ಟಿಂಗ್ ಅಷ್ಟೇ ಸಿಂಪಲ್ ಇರುತ್ತೆ ಸರ್, ಆಮೇಲೆಲ್ಲ ಕಾಂಪ್ಲಿಕೇಟೇ ಆಗೋದು. ಯಾಕಂದ್ರೆ ಅದನ್ನ ನಾವು ಎಷ್ಟು ಸತಿ ನೋಡಿದೀವಲ್ಲ, ಅಂದ್ರೆ ನಾವು ಒಂದೊಂದ್ಸತಿ ಸಂಬಂಧಿಕರಿಗೆ, ಯಾಕಂದ್ರೆ ಕೆಲವೊಂದು ಪೇಷಂಟ್ ಬರ್ಲಿಕ್ಕಾಗಲ್ಲ, ಅವರು ಎಲ್ಲೋ ಹಳ್ಳಿಯಲ್ಲಿ ಇರ್ತಾರೆ, ಡೈಲಿ ಸಿಟಿಯಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳಕಾಗಿಲ್ಲ. ಅವಾಗ ನಾವು ಏನ್ ಮಾಡ್ತೀವಿ, ಅವ್ರ ಸಂಬಂಧಿಕರಿಗೆ ಒಂದ್ 4-5 ಎಕ್ಸಸೈಸ್ ಹೇಳ್ತೀವಿ, ಈಗ 15 ಬಿಟ್ಟು ಮತ್ತೆ ವಾಪಸ್ ಬರ್ರಿ ಮತ್ತೆ ಹೇಳ್ತೀವಿ ಅಂತ. ಅಂದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಬರ್ತದೆ ಅದನ್ನ ನೋಡ್ಕೊಂಡು ಮತ್ತೆ ನಾವು ಎಕ್ಸಸೈಸ್ ಅವ್ರಿಗೆ ಕಲ್ಸ್ಕೊಡ್ತೀವಿ. ಬಟ್ ನಾನು ನೋಡಿದ ಪ್ರಕಾರ ಏನಂದ್ರೆ ಪೇಷಂಟ್ ನೀವು ಮಾಡಿದಂಗೆ ಆಗಿಲ್ಲ ಅಂತಾನೆ ಹೇಳ್ತಾರೆ. ಸೊ ಅದು ಒಂದು ಸಾಫ್ಟ್ ಸ್ಕಿಲ್ ನಮ್ಮ ಹತ್ರ ಇದ್ದೇ ಇರ್ತದೆ. ಅಂದ್ರೆ ನಾವು ಹಂಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಅದು ಡಿಫ್ರೆನ್ಸ್ ಗೊತ್ತಾಗ್ತದೆ ಸರ್. ಆದ್ರೆ ಈಗ ಮಾಡ್ಲಿಕ್ಕೆ ಅಂದ್ರೆ ಯಾರ ಸೌಲಭ್ಯ ಇರ್ಲಾರ್ದವ್ರು ಈ ತರಾನು ತಗೋಬಹುದು ಚಿಕಿತ್ಸೆನ. ಈಗ ಮನೆಯಲ್ಲಿ ಅವ್ರು ಮಾಡ್ತಿರ್ತಾರೆ, ನಿರಂತರವಾಗಿ ತಾವು ಹೇಳಿದಾಗ ಮಾಡ್ತಿರೋದಿಲ್ಲ, ಅದರಿಂದ ಏನ್ ತೊಂದರೆ ಆಗ್ಬಹುದು ಅಂತ? ಅದರಿಂದ ರಿಕವರಿ ಸರಿ ಬರಲ್ಲ ಸರ್ ಅಷ್ಟೇ. ಯಾಕಂದ್ರೆ ಆಕ್ಚುಲಿ ಎಕ್ಸಸೈಸ್ ನೀವು ಡೈಲಿ ಮಾಡಿದಷ್ಟು ಚಲೋ. ಇನ್ಫ್ಯಾಕ್ಟ್ ಏನಾದ್ರೂ ಹಿಂಗೆ ರೋಗ ಏನಾದ್ರೂ ಆದ್ರೆ ಅಥವಾ ಹಿಂಗೆ ಪ್ರಾಬ್ಲಮ್ ಆದ್ರೆ ಜಾಸ್ತಿ ಎಷ್ಟು ಎಕ್ಸಸೈಸ್ ಮಾಡ್ತಾರಲ್ಲ, ಇವಾಗ ನಾವು ನಾರ್ಮಲ್ ಹೆಲ್ದಿ ಮನುಷ್ಯರು ಏನ್ ಮಾಡ್ತೀವಿ, ದಿವಸದಾಗ ಒಂದ್ ಸತಿ ಎಕ್ಸಸೈಸ್ ಮಾಡಿದ್ರೆ ಸಾಕು ಅಂತ, ಬೆಳಿಗ್ಗೆ ಆರ್ ಸಂಜೆಗೆ ವಾಕಿಂಗ್ ಹಂಗೆ ಏನಾದ್ರೂ ಹೋಗ್ತಿರ್ತಾರೆ ಜನ. ಬಟ್ ರೋಗ ಹಿಂಗೆ ಏನಾದರೂ ಆದರೆ ನಾವು ಜಾಸ್ತಿ ಎಕ್ಸಸೈಸ್ ಮಾಡ್ಬೇಕು, ಯಾಕಂದರೆ ಅವಾಗ ರಿಕವರಿ ಫಾಸ್ಟ್ ಆಗ್ತದೆ. ಸೊ ಅಟ್ ಲೀಸ್ಟ್ ಒಂದು ದಿವಸಕ್ಕೆ 2 ಅಥವಾ 3 ಸತಿ ಮಾಡಿದರೆ ತುಂಬ ಎಫೆಕ್ಟಿವ್ ಇರ್ತದೆ ಅದು ಟ್ರೀಟ್ಮೆಂಟ್. ಅಂದ್ರೆ ಪ್ರತಿ ಬಾರಿ ಮೇಲಿಂದ ಮೇಲೆ ಮಾಡಬೇಕು, ಅದರಿಂದ ನಮಗೆ ರಿಕವರಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರಿ. ಆದರೂ ಕೂಡ ಅವರು ನೋವಾಗ್ತದ, ಈಗ ಆಗಂಗಿಲ್ಲ, ಮತ್ತೆ ಮಾಡೋಣ, ನಾಳೆ ಮಾಡೋಣ ಅಂತ ಇರ್ತಾರೆ. ಅದನ್ನೇ ಓವರ್ಕಮ್ ಮಾಡೋದೇ ಇದಲ್ಲ ಸರ್. ಯಾಕಂದ್ರೆ ನೋಡಿ, ಅವ್ರಿಗೆ ಮಾಡ್ಲಿ ಇವಾಗ ಮಾಡ್ಲಿಲ್ಲ ಅಂದ್ರೆ ಮತ್ ಯಾವಾಗೂ ಆ ಮನುಷ್ಯ ವಾಪಸ್ ಬರ್ಲಿಕ್ಕೆ ಆಗಲ್ಲ, ಮತ್ತೆ ಅದು ಸ್ಟಿಫ್ನೆಸ್ಗೆ ಹೋಗ್ಬಿಡ್ತದೆ. ಸೊ ಆದಷ್ಟು ಜಲ್ದಿ ನಾವು ರಿಕವರಿ ಮಾಡ್ಕೊಳ್ಳೋದಿರ್ತದೆ. ಸೊ ಈಗ ಪೇಷಂಟ್ಗೆ ರಿಕವರಿ ಬೇಕಂದ್ರೆ ಅವ್ರ ಮಾನಸಿಕ ಅವ್ರದ್ದು ಏನು ಇರ್ತದಲ್ಲ, ನಾ ಮಾಡೋದಿಲ್ಲ ಅಂತ ಹೇಳಿ ಅದು ಇರ್ತದೆ, ಅದನ್ನ ಚೇಂಜ್ ಮಾಡ್ಬೇಕು ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಅವ್ರಿಗೆ ಹೇಳ್ತಾ ಮಾಡು, ಸಣ್ಣದಾಗಿ ಮಾಡಿಸ್ಬೇಕು, ಇಲ್ಲ ಒಂಥರ ಆಟದಲ್ಲೂ ಸಹ ಮಾಡಿಸ್ಬೋದು. ಏನೋ ಬೇರೆ ಮಾಡಕ್ ಹೋಗಿನೂ ಸಹ ಅದು ಎಕ್ಸಸೈಸ್ ಅಂದ್ರೆ ನಮ್ಗೆ ಏನ್ ಬೇಕಲ್ಲ ಅದನ್ನು ಸಹ ಮಾಡ್ಕೋಬಹುದು. ಹಂಗ ಪೇಷಂಟ್ ಅಂದ್ರೆ ಸ್ವಲ್ಪ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಅವರಿಗೂ ಸಹ ಹಂಗ ಮಾಡಿಸ್ಕೋಬಹುದು. ಮತ್ತೆ ಇದರಲ್ಲಿ ವಯಸ್ಸಿನ ಮಿತಿ ಏನಾದರೂ ಇದೇನಾ ಅಂದ್ರೆ ಈಗ ಪಾರ್ಶ್ವವಾಯುವಿಗೆ? ಹಂಗೇನಿಲ್ಲ ಸರ್, ಅಂದ್ರೆ ಎಷ್ಟು ಯಂಗ್ ಏಜ್ ಇರ್ತದಲ್ಲ, ಅಂದ್ರೆ ಎಷ್ಟು ಯುವಕರಾಗಿರ್ತಾರೆ ಅಥವಾ ಎಷ್ಟು ಸಣ್ಣ ವಯಸ್ಸಲ್ಲಿ ಸ್ಟ್ರೋಕ್ ಬರ್ತದೆ ಅಷ್ಟು ಚಲೋ ರಿಕವರಿನೂ ಇರ್ತದೆ. ಬಟ್ ಇದು ಯಾವಾಗ್ಲೂ ಸತ್ಯ ಇರಲ್ಲ. ಅಂದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಸಣ್ಣ ಇದ್ರಲ್ಲಿ ಆಕ್ಸಿಡೆಂಟಲ್ ಆಗಿ ಸ್ಟ್ರೋಕ್ ಆಗುದು ಖರೆ ಇರ್ತದೆ. ಸೊ ಆಕ್ಸಿಡೆಂಟ್ ಆದಾಗ ಬಹಳ ಪೆಟ್ಟಾಗಿತ್ತಂದ್ರೆ ಮೆದುಳಿಗೆ, ಸೊ ರಿಕವರಿ ಕಮ್ಮಿನೂ ಆಗ್ಬಹುದು ಬಹಳ ಪೆಟ್ಟಾದ್ರೆ. ಅದೇ ದೊಡ್ಡವರಲ್ಲಿ ವಯಸ್ಸಾಗಿದೆ ಅಂತ ಹೇಳಿ ನಾವು ಕಡಿಮೆ ಟ್ರೀಟ್ಮೆಂಟ್ ಅಂದ್ರೆ ಕಡಿಮೆ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆಲ್ರೆಡಿ. ಬಟ್ ಏನಾಗ್ಬಿಡ್ತದೆ ಅಂದ್ರೆ ಸಣ್ಣದಾಗಿ ಅಂದ್ರೆ ಸ್ವಲ್ಪ ಸ್ಟ್ರೋಕ್ ಆಗಿತ್ತಂದ್ರೆ ಒಂಚೂರ ಒಂದ್ ಎರಡು ಮೂರು ಆರ್ಟ್ರೀಸ್ ಅಷ್ಟೇ ಎಫೆಕ್ಟೆಡ್ ಆಗಿತ್ತಂದ್ರೆ ಅವ್ರದ್ದು ರಿಕವರಿ ಸಹ ಚಲೋ ಇರ್ತದೆ. ಸೊ ಅದೆಲ್ಲಾನು ಒಂದ್ ನಾಲ್ಕೈದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ಎಷ್ಟು ಸ್ಟ್ರೋಕ್, ಎಷ್ಟು ಪೆಟ್ ಆಗಿದೆ ಮೆದುಳಿಗೆ ಒಂದು, ಆಮೇಲೆ ಅವ್ರದ್ದು ಏಜ್ ಏನು, ಇದೆಲ್ಲ ಫ್ಯಾಕ್ಟರ್ ನೋಡ್ಕೊಂಡೇ ರಿಕವರಿ ಬರ್ತದೆ. ಈಗ ನಮ್ಮ ಕೇಳುಗರಿಗೆ ಏನು ಹೇಳ ಬಯಸ್ತೀರಿ, ಒಂದು ಪಾರ್ಶ್ವವಾಯು ಆದಂಥ ರೋಗಿಗಳಿಗೆ ತಮ್ಮ ಸಂದೇಶ ಏನಂತೀರಿ? ಇವಾಗ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಈಗ ಸುಮಾರು ವರ್ಷ ಆಗಿರ್ತದೆ, ಒಂದು ಭಾಳ ವರ್ಷ ಆದಮೇಲೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಆಗ್ತದ, ಎಫೆಕ್ಟಿವ್ ಆಗ್ತದ ಅಂತ ಹೇಳಿ ಪ್ರಶ್ನೆ ಇರ್ಬೋದು. ಸೊ ಹಂಗೇನಾರಿದ್ರೆ ಆಗ್ತದೆ, ಬಟ್ ಅದೇ ರಿಕವರಿ ಇದೇನಿರ್ತದಲ್ಲ, ಕ್ಷಮತೆ, ಅದು ಮಾಂಸದ ಕ್ಷಮತೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ 8-9 ವರ್ಷ ಅಥವಾ 10 ವರ್ಷ ಹಿಂಗೆ ಜಾಸ್ತಿ ಇಯರ್ ಆದಂಗೆ ಏನಾಗ್ತದೆ, ಮಾಂಸ ಏನಾಗ್ತದೆ ಒಂದು ಸೈಡ್ ಯಾವ್ದು ಕಡೆ ವೀಕ್ನೆಸ್ ಆಗಿರ್ತದಲ್ಲ ಅದು ಕುಗ್ಗಿ ಹೋಗ್ಬಿಡ್ತದೆ, ಅಂದರೆ ಸಣ್ಣದಾಗ್ಬಿಡ್ತದೆ. ಸೊ ಸಣ್ಣದಾಗಿದ್ದಕ್ಕೆ ಏನಾಗ್ತದೆ, ಸ್ಟ್ರೋಕ್ ಆಗದ ಕೈಕಾಲುಗಳು ಏನಿರ್ತದೆ ನಾರ್ಮಲ್ ಕೈಕಾಲಿಗಿಂತ ಸಣ್ಣವಾಗಿರ್ತದೆ, ಅದಕ್ಕಾಗಿ ಸ್ಪಾಸ್ಟಿಸಿಟಿ ಜಾಸ್ತಿಯಾಗಿ ಕಾಂಟ್ರಾಕ್ಚರ್ ಆಗಿದ್ರೆ ಆವಾಗ ಒಂದು ಕರೆ ಇದೆ ರೀ. ಓಕೆ, ಹಲೋ, ಆಕಾಶವಾಣಿ ವಿಜಯಪುರ, ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ. ಸರ್ ನಮಸ್ಕಾರ, ನಾನು ಮುಧೋಳ ತಾಲೂಕಿಂದ ಬಸವರಾಜ್ ಮಾತಾಡೋದ್ರಿ. ಬಸವರಾಜ್ ಎಲ್ಲಿಂದ್ರಿ? ಮುಧೋಳ ತಾಲೂಕು ಮಂಟ್ರು ಗ್ರಾಮ ಅಂತ ಸರ್. ಪ್ರಶ್ನೆ ಕೇಳ್ರಿ ಬಸವರಾಜ್ ಅವ್ರೆ. ನಮಸ್ಕಾರ ಮೇಡಮ್ ಅವ್ರೆ. ನಮಸ್ಕಾರ ಹೇಳ್ರಿ ಮೇಡಮ್ ಅವ್ರೆ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮೇಡಮ್, ಈಗ ಈ ಪಾರ್ಶ್ವವಾಯು ಕಾಯಿಲೆ ಬಗ್ಗೆ ಹೇಳಿದ್ರಿ ಮೇಡಮ್ ಅವ್ರೆ, ಇದ್ರ ಬಗ್ಗೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದು ಯಾವ ರೀತಿ ಬರ್ತದ್ರಿ ಮೇಡಮ್ ಅವ್ರೆ, ಇದು ಬಂದಾಗ ನಾವು ಯಾವ ರೀತಿ ತಿಳ್ಕೊಬೇಕಾಗಿತ್ತು? ಈಗ ಹಳ್ಳಿ ಕಡೆ ನಿಮ್ಗೆ ಗೊತ್ತಿದ್ರೆ ಮೇಡಮ್, ಸಾಕಷ್ಟು ಜನರಿಗೆ ಇದು ಅರ್ಥ ಆಗೋದಿಲ್ರಿ, ಅಂದ್ರೆ ಲೌಕ ಹೊಡೆದ್ ಗೊತ್ತಾಗೋದಿಲ್ಲ. ಹಂಗಾಗಿ ಇದು ಬಂದ ತಕ್ಷಣ ಇದು ಬಂದಿದೆ ಅಂತ ಹೇಳಿ ನಾವು ಅದನ್ನ ಯಾವ ರೀತಿ ತಿಳ್ಕೊಬೇಕು ಅನುಕೂಲ ಆಗುತ್ತೆ ಮೇಡಮ್ ಅವ್ರೆ? ನೋಡಿ, ಯಾವುದೇ ಕಾಯಿಲೆ ಇರಲಿ ಫಸ್ಟ್ ಒಂದು ಸೈನ್ಸ್ ಕೊಡ್ತದೆ ಏನಾದ್ರೂ, ಅಂದ್ರೆ ಅದರ ಲಕ್ಷಣ ಮುನ್ಸೂಚನೆ ಇದ್ದೇ ಇರ್ತದೆ. ಸೊ ಸ್ಟ್ರೋಕ್ ಅಲ್ಲಿ ಏನಾಗ್ತದೆ ಅಂದ್ರೆ ತಲೆನೋವು ಇರ್ಬೋದು ಅಥವಾ ತಲೆ ಸುತ್ತು ಬರೋದು, ಆಮೇಲೆ ಅವ್ರದ್ದು ಯಾವ ಸೈಡಿಗೆ ಲಕ್ವ ಹೊಡಿತಿರ್ತದಲ್ಲ ಆ ಸೈಡ್ ಮುಂಚೆಯಿಂದನೇ ಆ ವ್ಯಕ್ತಿಗೆ ಸ್ವಲ್ಪ ಹೆವಿ ಹೆವಿ ಅನಿಸ್ತದೆ, ಅಂದ್ರೆ ಭಾರ ಇದೇನೋ ನನ್ನ ಕೈ ಕಾಲು ಅಂತ ಹೇಳಿ ಅನಿಸ್ತಿರ್ತದೆ. ಆಮೇಲೆ ಮಾತಿನಲ್ಲಿ ಏನಾದ್ರು ತೊದಿಲ್ದಂಗ ಆಗುದು, ನಡು ನೋಡು ಹಿಂಗೇನೋ ನಿಂತಂಗ ಆಗ್ತದೆ. ಸೊ ಇದು ಒಂದು 2-3 ದಿವಸದಿಂದನೇ ಹಿಂಗ್ ಶುರು ಇರ್ತದೆ, ಆದ್ಮೇಲೆ ಸ್ಟ್ರೋಕ್ ಆಗ್ತದೆ. ಸಡನ್ಲಿ ಏನೂ ಆಗುದಿಲ್ಲ, ಅಂದ್ರೆ ಆಲ್ ಆಫ್ ಅ ಸಡನ್ ಸ್ಟ್ರೋಕ್ ಬರುದಿಲ್ಲ, ಬಟ್ ಸ್ಲೋಲಿ ಸ್ಲೋಲಿ ಹಿಂಗ್ ಸಿಂಪ್ಟಮ್ಸ್ ಕೊಟ್ಕೊಂತ ಬ್ರೈನ್ ಅಫೆಕ್ಟ್ ಆಗ್ತದೆ. ಹೌದು, ಅವ್ರಿಗೇನಾದ್ರು ಹಿಂಗ್ ತಲೆ ಸುತ್ತೋದು ಬಂದ್ರೆ ಅಥವಾ ಕೈ ಕಾಲೆಲ್ಲ ಒಂದ್ ಸೈಡ್ ಯಾಕೋ ಭಾರ ಅನಿಸ್ತಿದೆ ಅಂತ ಹೇಳಿ ಯಾರಾದ್ರು ಅಂದ್ರೆ, ನೀವು ಆದಷ್ಟು ಬೇಗ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಉತ್ತಮ. ಧನ್ಯವಾದಗಳು ಬಸವರಾಜ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಇದೀಗ ತಾವು ಹೇಳ್ತಾ ಇದ್ರಿ ಮುಂಚೆನೆ ಕೆಲವೊಂದು ಸೂಚನೆಗಳು ಕೊಡ್ತಾವ ಅಂತೇಳಿ, ಆ ಸೂಚನೆ ಬಂದಾಗ ತಮ್ಮ ಹತ್ರ ಬಂದ್ರೆ ಏನಾದರೂ ಸಾಧ್ಯ ಆಗ್ತದ ತಡೆಗಟ್ಟುವುದು? ಹೌದು, ಆಕ್ಚುಲಿ ಸ್ಟ್ರೋಕ್ ಅಲ್ಲಿ ಅಂದ್ರೆ ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಅದು 6 ತಾಸ ಒಳಗೆ ಈಗ ಸ್ಟ್ರೋಕ್ ಆಗಿದ್ದು ನಮಗೆ ಗೊತ್ತಾಗಿರ್ತದೆ ಈಗ ಸ್ಟ್ರೋಕ್ ಆಗಿದೆ ಅಥವಾ ನಮ್ಗೆ ಡೌಟ್ ಇರ್ತದೆ ಸ್ಟ್ರೋಕ್ ಆಗ್ಬೋದೇನೋ ಅಂತ ಹೇಳಿ. ಸೊ ಇದರ ಹಿಂಗೆ ಡೌಟ್ ಇದ್ದಾಗ 6 ಅವರ್ಸ್ ಒಳಗೆ ಅವ್ರೇನಾದ್ರೂ ಹಾಸ್ಪಿಟಲ್ ರೀಚ್ ಆದ್ರೆ ಅಂದ್ರೆ ಆಸ್ಪತ್ರೆಗೆ ಬಂದ್ರೆ ಅವ್ರದ್ದು ರಿಕವರಿ ಏನಿರ್ತದಲ್ಲ ಅಂದ್ರೆ ಅವ್ರಿಗೆ ಗುಣ ಆಗೋದು ಚಾನ್ಸಸ್ ಬಹಳ ಚಲೋ ಇರ್ತದೆ. ಸೊ ಅದ್ರ ಸಂಬಂಧ ಆದಷ್ಟು ಜಲ್ದಿ ಬಂದ್ಬಿಡ್ಬೇಕು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಬಹಳ ಸತಿ ಏನಾಗ್ಬಿಡ್ತದೆ ಅಂದ್ರೆ ಒಂದ್ 2-3 ಕಡೆ ಎಲ್ಲೆಲ್ಲೋ ತೋರಿಸ್ಬಿಟ್ಟಿರ್ತಾರ ಅವ್ರು, ಒಂದ್ 3-4 ದಿವಸ ಆದ್ಮೇಲೆ ಹಾಸ್ಪಿಟಲ್ಗೆ ಬಂದು ತೋರಿಸ್ತಾರೆ. ಸೊ ಹಂಗಾಗಿ ಅವಾಗ ರಿಕವರಿ ಇದೇನಿರ್ತದಲ್ಲ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಆದಷ್ಟು ಜಲ್ದಿ ಹಾಸ್ಪಿಟಲ್ಗೆ ಬಂದಾಗ ಜಲ್ದಿ ರಿಕವರಿ ಬರ್ತದೆ. ಈಗ ಸಂದೇಶ ತಾವು ಹೇಳ್ತಾ ಇದ್ರಿ ಅಲ್ಲ, ಅದು ಮಾಂಸ ಖಂಡಗಳು ಸಣ್ಣದಾಗ್ತಾವ ಅಂತ ಹೇಳ್ತಿದ್ರಿ, ಅದರಿಂದ ಮುಂದುವರಿಸಿ. ಸೊ ಅದರಲ್ಲಿ ಏನಾಗ್ತದೆ ಅಂದ್ರೆ ಈಗ ಮಾಂಸ ಒಂದ್ ಸೈಡ್ ಸ್ಟ್ರೋಕ್ ಸೈಡ್ ಏನಿರ್ತದಲ್ಲ ಅದು ಸಣ್ಣದಾಗ್ಬಿಡ್ತದೆ ಸ್ವಲ್ಪ ವರ್ಷ ಆದ್ಮೇಲೆ, ಸುಮಾರು ವರ್ಷ ಆದ್ಮೇಲೆಲ್ಲ. ಸೊ ನಾರ್ಮಲ್ ಕೈಕಾಲ್ಕಿಂತ ಸಣ್ಣ ಆದಾಗ ಸ್ಪಾಸ್ಟಿಸಿಟಿ ಜಾಸ್ತಿ ಆಗ್ಬಿಟ್ಟಿರ್ತದೆ. ಹಂಗಂದ್ರೆ ಕಾಂಟ್ರಾಕ್ಚರ್ ಅಂತ ಒಂದು ಸ್ಟೇಜ್ ಬರ್ತದೆ, ಆ ಸ್ಟೇಜ್ಗೆ ಹೋಗ್ಬಿಟ್ರೆ ಅವಾಗ ನಮ್ಮ ಚಿಕಿತ್ಸೆ ತಕ್ಕ ಮಟ್ಟಿಗೆ ಅಷ್ಟೇ ಫಲಕಾರಿ ಆಗ್ಬೋದು. ಬಟ್ ಬೇಗ ಬಂದ್ರೆ ಬೇಗ ರಿಕವರಿ ಆಗೋ ಚಾನ್ಸಸ್ ಇರ್ತದೆ. ಈಗ ನಮ್ಗೆ ತಿಳತಕ್ಕಿರ್ತಕ್ಕಂಥ ಕೇಳುಗರು ಈ ಕಾರ್ಯಕ್ರಮವನ್ನು ಕೇಳಿರ್ತಾರೆ, ಅವ್ರು ಇನ್ನೂ ಏನೋ ಸಂಶಯಗಳು ಇರ್ತಾವ್ರಿ, ತಮ್ಮಗ ದೂರವಾಣಿ ಮುಖಾಂತರ ಏನಾದರೂ ಸಂಪರ್ಕಿಸಬೇಕಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕಚೇರಿದಾದರೂ ಹೇಳ್ಬೋದು ಅಥವಾ ತಮ್ಮ ಹಾಸ್ಪಿಟಲ್ದಾದರೂ?